ಇದುವರೆಗೆ ನಾಗಭೂಷಣ್ ಗಣಮಠ ಶಿವಯೋಗಿಗಳು ರಚಿಸಿದ ಕೃಷಿ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಓದು ಮತ್ತು ವ್ಯಾಖ್ಯಾನದ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಿರ್ಮಾಣ ಸೋಮಶೇಖರ ಸುರುಳಿ, ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಈಗ ಕೇಳಿ ಪೇಟೆ ಧಾರಣೆಯನ್ನ. ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಪೇಟೆ ಧಾರಣೆ. ರಾಯಚೂರು ಮಾರುಕಟ್ಟೆ ಸಜ್ಜೆ ಕನಿಷ್ಠ 1,866 ರೂಪಾಯಿಗಳು, ಕಡಲೆಕಾಳು 5,850 ರೂಪಾಯಿಗಳು, ಹತ್ತಿ ಹೈಬ್ರಿಡ್ ಕನಿಷ್ಠ 6,100 ರೂಪಾಯಿಗಳಿಂದ 7,675 ರೂಪಾಯಿಗಳವರೆಗೆ, ಹಸಿರು ಕಾಳು ಹೆಸರು ಕಾಳು 5,386 ರೂಪಾಯಿಗಳಿಂದ 6,369 ರೂಪಾಯಿಗಳವರೆಗೆ, ಶೇಂಗಾ ಗುಂಗ್ರಿ 3,202 ರೂಪಾಯಿಗಳಿಂದ 4,521 ರೂಪಾಯಿಗಳವರೆಗೆ, ಮೆಕ್ಕೆಜೋಳ 1,950 ರೂಪಾಯಿಗಳು, ಈರುಳ್ಳಿ 665 ರೂಪಾಯಿಗಳಿಂದ 1,320 ರೂಪಾಯಿಗಳವರೆಗೆ, ಭತ್ತ ಸೋನಮಸೂರೆ ಕನಿಷ್ಠ 2,004 ರೂಪಾಯಿಗಳಿಂದ 2,209 ರೂಪಾಯಿಗಳವರೆಗೆ, ಸೂರ್ಯಕಾಂತಿ ಕನಿಷ್ಠ 5,602 ರೂಪಾಯಿಗಳಿಂದ 5,656 ರೂಪಾಯಿಗಳವರೆಗೆ, ಕೆಂಪು ತೊಗರಿ ಕನಿಷ್ಠ 6,289 ರೂಪಾಯಿಗಳಿಂದ ಗರಿಷ್ಠ 6,559 ರೂಪಾಯಿಗಳವರೆಗೆ. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನ ಕೇಳಿದ್ರಿ. ನಾಳೆ ಸಂಜೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಿಸಾನ್ವಾಣಿಯಲ್ಲಿ ಕೇಳಿ ಜಲಕೃಷಿಯಲ್ಲಿ ಮೇವಿನ ಉತ್ಪಾದನೆ ಕುರಿತು ಪ್ರಾಣಿ ತಜ್ಞರಾದ ಡಾಕ್ಟರ್ ಶ್ರೀಧರ್ ಜಯನ್ ಅವರೊಂದಿಗೆ ಸಂದರ್ಶನವನ್ನ, ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ದಾಣೆ. ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:23. ಕೇಳಿ ಜನಪದ ಸಂಗೀತ ಕಾರ್ಯಕ್ರಮವನ್ನು. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಪ್ಲಾಸ್ಟಿಕ್ ನಮ್ಮ ಪರಿಸರಕ್ಕೆ ಅತ್ಯಂತ ಮಾರಕ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ಪ್ರತಿ ವರ್ಷ 3.68 ಲಕ್ಷ ಟನ್ ಪ್ಲಾಸ್ಟಿಕ್ ತ್ಯಾಜ್ಯ ಉತ್ಪತ್ತಿಯಾಗುತ್ತಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಳಕೆಗೆ ನೋ ಎನ್ನಿ. ಪ್ರತಿಯೊಬ್ಬರು ಸಂತೆ ಮಾರುಕಟ್ಟೆಗೆ ವಸ್ತುಗಳ ಖರೀದಿಗೆ ಹೋಗುವಾಗ ತಪ್ಪದೆ ಮರುಬಳಕೆ ಮಾಡಬಹುದಾದ ಕೈ ಚೀಲವನ್ನೇ ಬಳಸಿ. ಮಾಲಿನ್ಯ ನಿಯಂತ್ರಣಕ್ಕೆ ಇದುವೇ ನಮ್ಮ ಹೆಜ್ಜೆ. ಏಕಬಳಕೆ ಪ್ಲಾಸ್ಟಿಕ್ ಬಳಸಲ್ಲ ಎಂದು ಇಂದೇ ಪ್ರತಿಜ್ಞೆ ಮಾಡಿ. ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ, ಸ್ವಚ್ಛ ಭಾರತ್ ಮಿಷನ್, ನಗರ ಯೋಜನೆ, ಕರ್ನಾಟಕ ಸರ್ಕಾರ. ಈಗ ಕೇಳಿ ಕುಷ್ಟಗಿ ತಾಲೂಕಿನ ತಗ್ಗಿಹಾಳ್ ಗ್ರಾಮದ ಬಾಳಪ್ಪ ಚೌಡಿಕಿ ಮತ್ತು ಸಂಗಡಿಗರಿಂದ ಹಂತಿ ಪದಗಳನ್ನು. ಗುಂಡಿಗೆ ಶರಣ ಶಂಕರ ಗಂಡದು ಶರಣ ಏಕ ಬಾವುದಲೇ ದುಡೆಯುವನು ಏಕ ಬಾವುದಲೇ ದುಡೆಯುವನು ಬಸವನ ಕಪಾದಕ ಶಿವ ಶರಣು ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗು ಶರಣ ಏಕ ಬಾವುದಲೇ ದುಡೆಯುವನು ಏಕ ಬಾವುದಲೇ ದುಡೆಯುವನು ನಾಮ ಬಸವನ ಕಪಾದಕ ಶಿವ ಶರಣು ಸತ್ತ ಬಸವಣ್ಣನ ಎತ್ತಿ ಕುತ್ತಿಗೆ ಕೊಯ್ದು ಜತ್ತಿಗೆ ಬಾರ ಮಿನಿಸುರಳು ಸತ್ತ ಬಸವನ ಸತ್ತಣ್ಣನ ಎತ್ತಿ ಕುತ್ತಿಗೆ ಕೊಯ್ದು ಜತ್ತಿಗೆ ಬಾರ ಮಿನಿಸುರಳು ಜತ್ತಿಗೆ ಬಾರ ಮಿನಿಸುರಳಿ ಒತ್ತಗೊಂಡು ಸತ್ತ ಸಲಿದಾನ ಲೋಕವನು ಬಾಕಲಿ ತೋಳಿಡದು ಯಾಕಳತಿ ಚನ್ನಮ್ಮ ಲೋಕದಂತವನ ನಿನಮಾಗು ಲೋಕದಂತವನ ನಿನಮಗ ಚನ್ನಮ್ಮ ಚಾಕರು ಜ್ಞಾನ ಶಿವನಲು ಬಾಕಲಿ ತೋಳಿಡದು ಯಾಕಳತಿ ಚನ್ನಮ್ಮ ಲೋಕದಂತವನ ನಿನಮಾಗು ಲೋಕದಂತವನ ನಿನಮಗ ಚನ್ನಮ್ಮ ಚಾಕರು ಜ್ಞಾನ ಶಿವನಲು ಒತ್ತುತಿ ಬಣ್ಣದ ಸಿರಿ ಉಡುಲಗ ತೆಂಗಿನ ಕಾಯಿ ಎಡುಗೈಯ ಎಡಿಯ ಇಡುದಾಳು ಎಡಗೈಯ ಎಡಿಯ ಇಡುದಾಳು ಬಾಲೆ ಬಲ ಭೀಮಾಗೋಗಿ ಬರುತ್ತಾಳು ಒತ್ತುತಿ ಬಣ್ಣದ ಸಿರಿ ಉಡುಲಗ ತೆಂಗಿನ ಕಾಯಿ ಎಡುಗೈಯ ಎಡಿಯ ಇಡುದಾಳು ಎಡಿಯ ಇಡುದಾಳು ಬಾಲಿ ಬಲ ಭೀಮಾಗೋಗಿ ಬರುತ್ತಾಳು ಕಲ್ಲ ಕಡಬವ ಮಾಡಿ ಮುಳ್ಳ ಸಾವಿಗೆ ಮಾಡಿ ಬನ್ನಿಯಲಿಯಾಗ ಎಡಿ ಮಾಡು ಬನ್ನಿಯಲಿಯಾಗ ಎಡಿ ಮಾಡಿ ಪಾಂಡವರು ಉಣದ ಭೋಜಾರ ವನವಾಸು ಕಲ್ಲ ಕಡಬವ ಮಾಡಿ ಮುಳ್ಳ ಸಾವಿಗೆ ಮಾಡಿ ಬನ್ನಿಯಲಿಯಾಗ ಎಡಿ ಮಾಡು ಬನ್ನಿಯಲಿಯಾಗ ಎಡಿ ಮಾಡಿ ಪಾಂಡವರು ಉಣದ ಭೋಜಾರ ವನವಾಸು ಶಾಸ್ವಿ ಬಣ್ಣದ ಸಿರಿ ರಾಸಿಗೆ ತಂದಿನಿ ಭೂಮಿ ತಾಯವ್ವ ಉಡುಬಾರು ತಾಯವ್ವ ಉಡುಬಾರು ರಾಮವ್ವ ರಾಸಿಗೆ ಉಲಸ ಕೊಡುಬಾರು ಶಾಸ್ವಿ ಬಣ್ಣದ ಸಿರಿ ರಾಸಿಗೆ ತಂದಿನಿ ಭೂಮಿ ತಾಯವ್ವ ಉಡುಬಾರು ತಾಯವ್ವ ಉಡುಬಾರು ರಾಮವ್ವ ರಾಸಿಗೆ ಉಲಸ ಕೊಡುಬಾರು ಅಟ್ಟಂಬಾರ ರಣದಾಗ ಸೀತವಾಡುದಾಳ ತೊಡೆಯ ತೊಳಿಲಕ್ಕ ನೀರಿಲ್ಲು ತೊಡೆಯ ತೊಳಿಲಕ್ಕ ನೀರಿಲ್ಲು ಹನುಮಂತ ಇರೆವಳೆ ಕಾಲೇವ ತಿರಿಯಾನು ಅಟ್ಟಂಬಾರ ರಣದಾಗ ಸೀತವಾಡುದಾಳ ತೊಡೆಯ ತೊಳಿಲಕ್ಕ ಉಲಸ ಕೊಡುಬಾರು ಶಾಸ್ವಿ ಬಣ್ಣದ ಸಿರಿ ರಾಸಿಗೆ ತಂದಿನಿ ಭೂಮಿ ತಾಯವ್ವ ಉಡುಬಾರು ಭೂಮಿ ಕಾರಣದಾಗ ಸಿದ್ಧವಾಡುದಾಳ ತೊಡೆಯ ತೊಳಿಲಕ್ಕ ನೀರಿಲ್ಲೋ ತೊಳಿಲಕ್ಕ ನೀರಿಲ್ಲೋ ಹನುಮಂತ ಇರೆವಳೆ ಕಾಲೇವಾತಿರಿಯಾನು ಅಟ್ಟಂಬಾರಣದ ಉಲಸ ಕೊಡುಬಾರು ಶಾಸ್ವಿ ಬಣ್ಣದ ಸಿರಿ ರಾಶಿಗೆ ತಂದಿನಿ ಭೂಮಿ ತಾಯವ್ವ ಉಡುವಾರು ಭೂಮಿ ತಾಯವ್ವ ಉಡುವಾರು ರಾಸುವ ರಾಶಿಗೆ ಉಲಸ ಕೊಡುವಾರು ಅಟ್ಟಂಬಾರಣದಾಗ ಸಿದ್ಧವಾಡುದಾಳ ತೊಡೆಯ ತೊಳಿಲಕ್ಕ ನೀರಿಲ್ಲೋ ತೊಳೆಯ ತೊಳಿಲಕ್ಕ ನೀರಿಲ್ಲೋ ಹನುಮಂತ ಇರೆವಳೆ ಕಾಲೇವಾತಿರಿಲ್ಲ ಉಲಸ ಕೊಡುಬಾರು ಶಾಸ್ವಿ ಬಣ್ಣದ ಸಿರಿ ರಾಶಿಗೆ ತಂದಿನಿ ಭೂಮಿ ತಾಯವ್ವ ಉಡುವಾರು ಭೂಮಿ ತಾಯವ್ವ ಉಡುವಾರು ರಾಸುವ ರಾಶಿಗೆ ಉಲಸ ಕೊಡುವಾರು ಅಟ್ಟಂಬಾರಣದಾಗ ಸಿದ್ಧವಾಡುದಾಳ ತೊಡೆಯ ತೊಳಿಲಕ್ಕ ನೀರಿಲ್ಲೋ ತೊಡೆಯ ತೊಳಿಲಕ್ಕ ನೀರಿಲ್ಲೋ ಉಲಸ ಕೊಡುಬಾರು ಶಾಸ್ವಿ ಬಣ್ಣದ ಸಿರಿ ರಾಶಿಗೆ ತಂದಿನಿ ಭೂಮಿ ತಾಯವ್ವ ಉಡುವಾರು ಭೂಮಿ ತಾಯವ್ವ ಉಡುವಾರು ರಾಸುವ ರಾಶಿಗೆ ಉಲಸ ಕೊಡುವಾರು ಅಟ್ಟಂಬಾರಣದಾಗ ಸಿದ್ಧವಾಡುದಾಳ ತೊಡೆಯ ತೊಳಿಲಕ್ಕ ನೀರಿಲ್ಲೋ ತೊಡೆಯ ತುಲಸ ಕೊಡುಬಾರು ಶಾಸ್ವಿ ಬಣ್ಣದ ಸಿರಿ ರಾಶಿಗೆ ತಂದಿನಿ ಭೂಮಿ ತಾಯವ್ವ ಉಡುವಾರು ಭೂಮಿ ತಾಯವ್ವ ಉಡುವಾರು ರಾಸುವ ರಾಶಿಗೆ ಉಲಸ ಕೊಡುಬಾರು ಅಟ್ಟಂಬಾರಣದಾಗ ಸಿದ್ಧವಾಡುದಾಳ ತೊಡೆಯ ತೊಳಿಲಕ್ಕ